संबल पेंशन से सुरक्षित उनका कर। कृषि एवं किसान कल्याण मंत्रालय भारत सरकार द्वारा जनहित में जारी। ಕೇಳುಗರೆ, ಇದೀಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಾಲಿಗೆ ಕನಿಷ್ಠ 34,500 ಗರಿಷ್ಠ 45,500, ಹೊಸ ಅಡಿಕೆ ಕನಿಷ್ಠ 34,500 ಗರಿಷ್ಠ 40,000, ಕೋಕಾ ಕ್ವಿಂಟಾಲಿಗೆ 23,000 ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ 7,500 ಗರಿಷ್ಠ 10,500, ತೆಂಗಿನಕಾಯಿ 1ನೇ ವರ್ಗ 1,000 25,000 30,000, ಎರಡನೇ ವರ್ಗ ಕನಿಷ್ಠ 20,000 25,000, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,350 5,300, ಕಟ ಸಾಂಬಾರ್ 3,500 4,100, ಭತ್ತ ಸ್ಥಳೀಯ ಕ್ವಿಂಟಾಲಿಗೆ 2,150 2,400, ಬೆಲ್ಲ ಸ್ಥಳೀಯ ಹಳದಿ ಕ್ವಿಂಟಾಲಿಗೆ 4,000 4,800, ಕೆಂಪು 4,200 ಗರಿಷ್ಠ 4,600, ಕಪ್ಪು 4,250 4,900, ಮೆಣಸು ಕ್ವಿಂಟಾಲಿಗೆ 19,000 ಗರಿಷ್ಠ 30,000, ಕಾಳು ಮೆಣಸು ಕ್ವಿಂಟಾಲಿಗೆ 13,000 ಗರಿಷ್ಠ 68,000, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 3,500 4,500, ಕದಳಿ 5,500 6,500, ಗಾಳಿ 4,000 5,500, ನೇಂದ್ರ ಕ್ವಿಂಟಾಲಿಗೆ ಕನಿಷ್ಠ 6,000 ಗರಿಷ್ಠ 7,000. ಇದುವರೆಗೆ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳನ್ನು ಕೇಳಿದಿರಿ. हमने फसल बीमा योजना को अधिक प्रभावी बनाया, उसके दायरे में ज्यादा किसानों को लाए. इन्निल्ला भया इन्निल्ला चिंते सिक्किदे नमगे होस मार्ग माडिसी नावु बेळवे में दूरागिसिदेवु रहितर चिंतेय भविष्यवायितु निश्चिंत बेळेयु सुरक्षित निश्चिंत रैत बेळे विमेयिंद एल्लरू तृप्त. ಇಂದೇ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಇಂದೇ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ್ ಒನ್ ಸೆಂಟರ್ ಅಥವಾ ಅಧಿಕೃತ ಬಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಇದೀಗ ಕೇಳಿ ವಿದ್ಯಾಭೂಷಣ ಅವರು ಹಾಡಿರುವ ಜಗನ್ನಾಥ ದಾಸರ ಕೀರ್ತನೆ. ಪಾಲಿಸು ನೀ ಎನ್ನ ಶಂಭಾರಮಣ ಮುಕರ್ಣ ಶಂಭೋ ಪಾಲಿಸು ನೀನ್ನ ನಂದಿವಾಹನ ತ್ರಿಶೂಲಿ ಶತಾನಂದನಂದನ ಕಪಾಲಿ